ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಗ್ರಾಮದ ಕೃಷಿಕ ಜೆ ನಾಗರಾಜಮೂರ್ತಿ ಅವರೊಡನೆ ಸಂದರ್ಶನವಿದೆ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಗ್ರಾಮದ ಯಶಸ್ವಿ ಕೃಷಿಕ ಜೆ ನಾಗರಾಜಮೂರ್ತಿ ಅವರು. ನಾಗರಾಜಮೂರ್ತಿಯವರು ಬಿ ಕಾಂ ಪದವೀಧರರು, ಆ ನಂತರದಲ್ಲಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. 49 ವರ್ಷ ಇರುವಂತಹ 8 ಎಕರೆ ಪ್ರದೇಶದಲ್ಲಿ ಕೃಷಿ ಅರಣ್ಯ ಮಾಡಿದ್ದಾರೆ. ಕೋಳಿ ಸಾಕಣೆ, ಮೇಕೆ ಸಾಕಣೆ, ಬಾತುಕೋಳಿ, ನಾಟಿ ಕೋಳಿ ಇವುಗಳನ್ನೆಲ್ಲ ಪೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಭತ್ತ ಬೆಳೀತಾರೆ. 1.5 ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆಯ ಜೊತೆಗೆ ಮೇಕೆ ಸಾಕಣೆಗೆ ಅನುಕೂಲ ಆಗೋ ಹಾಗೆ ಅದಕ್ಕೆ ಬೇಕಾದಂಥ ಹುಲ್ಲು, ತೋಟಗಾರಿಕೆ ಬೆಳೆಗಳು, ಹಲವಾರು ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು ಇವನ್ನೆಲ್ಲ ಬೆಳೀತಾ ಇದ್ದಾರೆ. ಅವರ ಒಂದು ಕೃಷಿಯ ವಿಚಾರವನ್ನು ನಿಮಗೆ ಪರಿಚಯಿಸೋಣ ಅಂತ. ನಮಸ್ಕಾರ ನಾಗರಾಜಮೂರ್ತಿ. ನಮಸ್ಕಾರ. ಬಿ ಕಾಂ ಓದಿದ್ರಿ ನೀವು? ಬಿ ಕಾಂ ಪದವಿ ಪಡೆದ ಮೇಲೆ ಕೃಷಿಯಲ್ಲಿ ಆಸಕ್ತಿ ಮೂಡಿದ್ದು ಹೇಗೆ, ಅಥವಾ ಅದೇನು ಅನಿವಾರ್ಯತೆ ನಿಮ್ಮನ್ನು ಕೃಷಿಯ ಕಡೆಗೆ ದುಡ್ತೋ ಹೇಗೆ? ಸರ್, ನಾನು ಬಿ ಕಾಂ ಓದಿದೆ. ಆ ನಂತರದಲ್ಲಿ ಒಂದು ಸ್ವಲ್ಪ ಕಟ್ಟಡದ ಕಾಮಗಾರಿ ಕೆಲಸಕ್ಕೆ ಕಾಂಟ್ರಾಕ್ಟರ್ ಥರ ನಮ್ಮದೇ ಸ್ವಂತ ಬಿಲ್ಡಿಂಗ್ಗಳಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೆ. ಆ ನಂತರದಲ್ಲಿ ವ್ಯವಸಾಯದ ಕಡೆ ಒಂದು ಸ್ವಲ್ಪ ಒಲವಾಯಿತು. ನಮ್ಮ ತಂದೆಯವರು 1 ಎಕರೆ ಜಮೀನು ನಮ್ಮ ಅಣ್ಣ ತಮ್ಮಂದರಿಗಿಬ್ಬರಿಗೂ ತೆಗೆದುಕೊಟ್ಟಿದ್ರು. ಅದರೊಳಗೆ ಏನಾದರೂ ಒಂದು ಫೀಲ್ಡ್ ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊದಲು ಗೊಬ್ಬರಕ್ಕೆ ಸಲುವಾಗಿ ಒಂದು ಪೌಲ್ಟ್ರಿ ಫಾರ್ಮ್ನ ಮಾಡಿಕೊಂಡೆ. ಆ ಪೌಲ್ಟ್ರಿ ಫಾರ್ಮ್ನಿಂದ ಬರುವಂಥ ಗೊಬ್ಬರನ ನಾವು ಸಾವಯವ ಕೃಷಿಯನ್ನಾಗಿ, ಯಾಕೆ ನಮ್ಮ ಕೃಷಿ ಒಂದು ಭೂಮಿನ ಅಳವಡಿಸ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ಒಂದು ಸ್ವಲ್ಪ ಸಪೋಟ ಗಿಡ, ತೆಂಗು, ಮಾವು, ನುಗ್ಗೆ ಈ ಥರ ಎಲ್ಲ ರೀತಿಯ ಒಂದೊಂದು ಹಣ್ಣಿನ ಜಾತಿ ಗಿಡಗಳು ಮತ್ತು ಬೇರೆ ಬೇರೆ ಜಾತಿ ಗಿಡಗಳನ್ನ ನಾವು ಮೊದಲಿಗೆ ನೆಟ್ಟಿವಿ. ಅದರಿಂದ 4-5 ವರ್ಷದ ನಂತರ ನಮಗೆ ಫಲ ಸಿಗ್ತಾ ಬಂತು. ಆ ನಂತರದಲ್ಲಿ ಕೃಷಿ ಚಟುವಟಿಕೆಗೆ ಮೇನ್ ಬೇಕಾಗಿರುವಂಥದ್ದು ಲೇಬರು. ಲೇಬರ್ದು ಒಂದು ದೃಷ್ಟಿಕೋನ ನಾವು ನೋಡಿದಾಗ ಮುಂದೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ, ಲೇಬರು ಸಿಗೋದಿಲ್ಲ ಅನ್ನೋ ಒಂದು ದೃಷ್ಟಿಗೆ ಕೆಲವು ಈ ಅರಣ್ಯ ಕೃಷಿಗೆ ಒತ್ತು ಕೊಟ್ಟು 1,000 ತೇಗ, ಎಬ್ಬೆವು, ಸಿಲ್ವರ್ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಆ ಗಿಡಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಲುವಾಗಿ ಆ ಮಧ್ಯದಲ್ಲಿ ಅಂತರ್ಬೆಳೆಯಾಗಿ ನಮ್ಮ ಆಡು ಹಸುಗಳಿಗೆ ಈ ಥರದ್ದೆಲ್ಲ ಒಂದು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವಂಥದ್ದು ಹುಲ್ಲು, ಆ ಹುಲ್ಲನ್ನು ಕೂಡ ಬೆಳ್ಕೊಂಡಿದ್ದೀವಿ. ಈ ಒಂದು ದೃಷ್ಟಿನಲ್ಲಿ ನಾವು ಇಂಟರ್ಕ್ರಾಪ್ ಮಾಡ್ದಂಗೂ ಆಗುತ್ತೆ, ನಮ್ಮ ಭೂಮಿನ ಚೆನ್ನಾಗಿ ನೋಡ್ಕೊಂಡಂಗೂ ಆಗುತ್ತೆ, ಜೊತೆಗೆ ನಾವು ಅದರಿಂದ ಒಂದು ಇಳುವರಿ ತಗೊಂಡು ಬೇರೆ ಕಡೆ ಬದಲಾಯಿಸ್ಕೋಬಹುದು ಅನ್ನೋ ದೃಷ್ಟಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು 4,000 ಕೋಳಿಗಳನ್ನ ನೀವು ಇಲ್ಲಿ ಸಾಕಣೆ ಮಾಡ್ತಾ ಇದ್ದೀರಿ. ಹೆಚ್ಚು ಕಡಿಮೆ 42 ದಿವಸದಲ್ಲಿ ನಿಮಗೆ ಆದಾಯ ತರುವಂತಹ ಒಂದು ಉದ್ದಿಮೆ ಇದು. ಖಂಡಿತ ಹೇಳಿ, ಇದರಲ್ಲಿ ಎಷ್ಟು ವರ್ಷ ಆಯ್ತು, ಏನು ನಿಮ್ಮ ಅನುಭವ, ನಿಮಗೆ ಹೇಗೆ ಇದು ಲಾಭದಾಯಕ ಅಂತ ಅನ್ನಿಸ್ತಾ ಇದೆಯಾ? ಹೇಗೆ ನಾವು ಗೊಬ್ಬರಕ್ಕೆ ಸಲುವಾಗಿ ಮೊದಲು ಕೋಳಿ ಫಾರಂ ಅಂತ ನಿರ್ಮಾಣ ಮಾಡಿದ್ವಿ. ನಾವು ಒಂದು ಕಂಪ್ನಿಯಿಂದ ನೇರವಾಗಿ ಒಂದು ಟೈ ಅಪ್ ಮಾಡಿಕೊಂಡು, ಅಂದರೆ ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೆ ನಾವು ಕೋಳಿಗಳನ್ನ ಸಾಕ್ಕೊಡ್ತೀವಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಅಲ್ಲಿ ಕೋಳಿ ಫಾರಂ ಮಾಡಿ ಅದರೊಳಗೆ ಇವಾಗ 4,000 ಕೋಳಿ ಸಾಕ್ತಾ ಇದ್ದೀವಿ. ಒಂದು 42 ದಿವಸದ ತನಕ ಅದನ್ನು ಸಾಕಿದ್ರೆ ಅದು ಕಟಾವ್ಗೆ ಬರ್ತದೆ. ಕಟಾವ್ನ ಒಂದು ದೃಷ್ಟಿಕೋನ ಇಟ್ಕೊಂಡು ಅವ್ರನ್ನೇ ಅದನ್ನು ಸಪ್ಲೈ ಮಾಡ್ಕೊತಾರೆ. ನಾವು ಬಾಡಿ ವೆಯ್ಟ್ ಮೇಲೆ ನಮಗೆ ಅದು ಒಂದು ನಮಗೆ ಒಂದು ಫಲಿತಾಂಶ ದುಡ್ಡು ಕೊಡ್ತಾರೆ. ಎಫ್ ಸಿ ಆರ್ ಕಡಿಮೆ ಆದಷ್ಟು ನಮಗೆ ಒಂದು ಆದಾಯ ಜಾಸ್ತಿ ಬರ್ತದೆ. ಕೆಲವೊಂದು ಟೈಮ್ನಲ್ಲಿ ನಷ್ಟ ಇರ್ತದೆ, ಆದ್ರೂ ನಾವು ಒಟ್ಟಾರೆ ಕೈಯಿಂದ ಹಾಕುವಂಥದ್ದು ಬಂಡವಾಳ ಏನೂ ಇರೋದಿಲ್ಲ. ಹಂಗಾಗಿ ಈ ಒಂದು ಉದ್ಯಮನ ಮಾಡ್ತಾ ಇದ್ದೀನಿ ಸರ್. ಈಗ ಗೊಬ್ಬರ ಒಂದು ಗಮನದಲ್ಲಿ ಇಟ್ಕೊಂಡು ನಿಮಗೆ ಆಸೆ ಆಯ್ತು ಕೋಳಿ ಒಂದು ಸಾಕಣೆ ಮಾಡಬೇಕು ಅನ್ಕೊಂಡು, ಜೊತೆಗೆ ನಾಟಿ ಕೋಳಿನೂ ಸಾಕಣೆ ಮಾಡಿದ್ದೀರಾ? ಹೌದು ಸರ್. ಈ ಒಂದು ಬೆಳೆ ಅವಧಿಯಲ್ಲಿ ಅಥವಾ ಒಂದು ಹಂಗಾಮು ಅಂತ ಹೇಳ್ತಿರೋ, ನೀವು ಹೆಂಗ್ ಹೇಳ್ತೀರಾ ಕೋಳಿಗೆ ಒಂದು ಸೈಕಲ್ ಏನಿದೆ, ನೀವು ಮರಿಯನ್ನ ತಂದು ಪುನಃ ಅವ್ರಿಗೆ ಬೆಳೆದಂತಹ ಮರಿಗಳನ್ನ ವಾಪಸ್ ಕಟಾವು ಅಂತ ನೀವು ಹೇಳಿದ್ರಿ, ಅದನ್ನ ಕೊಡೋ ಅಂತ ಸಂದರ್ಭದ ತನಕ ನಿರ್ವಹಣೆಯಲ್ಲಿ ಏನೆಲ್ಲ ಅಂಶಗಳಿರುತ್ತೆ, ಏನೆಲ್ಲ ಅಂಶಗಳನ್ನ ನೀವು ಇಲ್ಲಿ ನಿರ್ವಹಿಸಬೇಕಾಗತ್ತೆ ಸರ್? ಕೋಳಿ ದಿನದ 24 ಗಂಟೆ ಒಳಗಾಗಿ ನಮಗೆ ಮರಿಗಳನ್ನ ತಂದು ಬಿಡ್ತಾರೆ. ಅಂದ್ರೆ ಸಣ್ಣ ಮರಿ, ಒಂದು 35-35 ಗ್ರಾಮ್ ಇರುತ್ತೆ. ಆ ಕೋಳಿ ಮರಿಗಳನ್ನ ನಾವು ಬ್ರೂಡಿಂಗ್ ಮಾಡಿ, ಬ್ರೂಡಿಂಗ್ನಲ್ಲಿ ಒಂದು 7 ದಿವಸ ಅದನ್ನ ಒಂದು ಹೀಟ್ ಕೊಟ್ಟು ಟೆಂಪರೇಚರ್ ಮೇಂಟೈನ್ ಮಾಡಿ ಅದರೊಳಗೇನೆ ನಾವು ಫೀಡು ಮತ್ತು ನೀರನ್ನ ಕೊಡಬೇಕಾಗ ಬರ್ತದೆ. ಆ ಒಂದು ಇದರಲ್ಲಿ ಒಂದು ಬೆಳಕಿಗೂ ಕೂಡ ನಾವು ಅಷ್ಟೇ ಉತ್ತೇಜನ ಕೊಡಬೇಕು. ಆಮೇಲೆ ಆ ನಂತರದಲ್ಲಿ 7 ದಿವಸ ಆದಮೇಲೆ ನಾವು ಕಣ್ಣಿಗೆ ಔಷಧಿ ಹಾಕುವಂಥ ಒಂದು ಪ್ರೋಗ್ರಾಮ್ ಇರ್ತದೆ. ಅದರೊಳಗೆ ನಾವು ಕಣ್ಣಿಗೆ ಎಲ್ಲ ಮರಿಗಳಿಗೂ ಕಣ್ಣಿಗೆ ಒಂದು ಯಾವುದಾದ್ರೂ ಒಂದು ಕಣ್ಣು ಕೋಳಿ ಮರಿಯ ಒಂದು ಕಣ್ಣಿಗೆ ಔಷಧಿ ಹಾಕ್ತೀವಿ. ಆಮೇಲೆ 12 ದಿವಸಕ್ಕೆ ಒಂದು ಔಷಧಿ ಹಾಕ್ತೀವಿ. ಇನ್ನು ಕೆಲವೊಂದು ಔಷಧಿಗಳನ್ನ ನೀರಿನಲ್ಲಿ ಅದನ್ನು ಕುಡಿಯಲಿಕ್ಕೆ ಬಿಡ್ತೀವಿ. ಆಮೇಲೆ 42 ದಿವಸಕ್ಕೆ ಕೋಳಿ ಮೇವು ತಿಂದು ದಪ್ಪ ಆಗ್ತದೆ. 42 ದಿವಸದ ನಂತರ ಅವರೇ ಕಂಪನಿಯವರು ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾರೆ. ನಾವು ತೂಕ ನೋಡಿಕೊಂಡು ಅದು ಇಷ್ಟು ತೂಕ ಬಂದಿದೆ, ನಮ್ದು ಎಫ್ ಸಿ ಆರ್ ಇಷ್ಟಾಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ ಅವರು ನಮಗೆ ಹಣನ ಹಿಂದಿರುಗಿಸ್ತಾರೆ. ಎರಡು ಬೆಳೆ ಮಧ್ಯ ಅವಧಿ ಎಷ್ಟು ಖಾಲಿ ಬಿಡ್ತೀರಿ ನೀವು? ಪ್ರತಿಯೊಂದು ಬ್ಯಾಚ್ನಲ್ಲಿ ಖಾಲಿ ಆದಮೇಲೆ 20-25 ದಿವಸ ಮಧ್ಯೆ ಗ್ಯಾಪ್ ಬಿಡ್ತಾರೆ ಸರ್. ಆಮೇಲೆ 25 ದಿವಸದ ನಂತರ ಕೋಳಿ ತಂದು ಕೊಡ್ತಾರೆ ಸರ್. 42 ದಿವಸ ನಾವು ಕೋಳಿ ಸಾಕಬೇಕಾಗ್ತದೆ. ಆ 25 ದಿನ ಗ್ಯಾಪ್ ಬಿಡುವಂಥ ಉದ್ದೇಶ ಏನು? ಆ 25 ದಿವಸ ಗ್ಯಾಪ್ನಲ್ಲಿ ನಾವು ಪಾತ್ರೆಗಳನ್ನ ತೊಳ್ಕೊಳ್ಳೋದು, ಸಲಕರಣೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ನೆಲನ ಅಚ್ಚುಕಟ್ಟು ಮಾಡೋದು, ಈ ಥರದ್ದು ಒಂದು ಪ್ರೊಸೆಸ್ ಇರ್ತದೆ ಸರ್. ಅದನ್ನು ನಾವು ಮಾಡಬೇಕಾದ್ರೆ ಅಷ್ಟು ದಿನ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ಮಧ್ಯೆ ಗ್ಯಾಪ್ ಕೊಡ್ತಾರೆ. ಮತ್ತು ಪುನಃ ನಾವು ಆ ಒಂದು ಇದರಲ್ಲಿ ಔಷಧಿ ಹೊಡ್ಕೊಳ್ಳೋದು ಮತ್ತು ಕ್ಲೀನ್ನ ಮೇಂಟೈನ್ ಮಾಡೋದು, ಇದು ನಮಗೆ ಅವರು ಗೈಡ್ಲೈನ್ ಕೊಡ್ತಾರೆ. ಈಗ ಹಾಗಾದರೆ ನಿಮಗೆ ಕೋಳಿ ಸಾಕಣೆಯಿಂದ ಗೊಬ್ಬರ ಉಳಿತಾ ಇದೆ, ಜೊತೆಗೆ ಆದಾಯ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ನೀವು ಮೇಕೆ ಸಾಕಣೆ ಮಾಡಿದ್ರಿ, ಹೇಳ್ತಾ ಇದ್ರಿ 6 ಮೇಕೆಯಿಂದ ಪ್ರಾರಂಭ ಮಾಡಿದ್ರಿ ಅಂತ, ಇದಕ್ಕೆ ಏನು ಪ್ರೇರಣೆ, ಏನಾದರೂ ಅನುಭವ ಆಯ್ತಾ, ತರಬೇತಿ ಪಡೆದ್ರಾ, ಎಲ್ಲಿ ನೋಡಿ ಕಲ್ತ್ರಿ? ನಾನು ಮೊದಲಿಗೆ 6 ಮೇಕೆಯಿಂದ ಕಮೆಂಟ್ಸ್ ಮಾಡಿದೆ. ಸಾಕಾಣಿಕೆಯಲ್ಲಿ ಒಂದು ಏನಾಯಿತು ಅಂದರೆ, ಒಂದು ಆಡು 2 ಮರಿ ಅಂತೆ 12-14 ಮರಿ ಈ ಥರ ಮರಿಗಳು ಜಾಸ್ತಿ ಆಗ್ತಾ ಬಂತು. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಮತ್ತು ಮುನ ಇದೇ ಉದ್ದಿಮೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಅಂದಾಜಿಂದ ಅದಕ್ಕೆ ಒಂದು ಅಟ್ಟಣಿಗೆ ಪದ್ಧತಿನಲ್ಲಿ ನಾನು ಮೇಕೆ ಸಾಕಾಣಿಕೆ ಮಾಡಲಿಕ್ಕೆ ಆಸೆ ಮಾಡಿದೆ. ಅದರಂತೆ ನಾನು ಒಂದು 30-30 ಅಡಿ ಅಗಲಕ್ಕೆ ಉದ್ದಕ್ಕೆ ನಮ್ಮ ಮೇಕೆ ಕೊಟ್ಟಿಗೆ ಮಾಡಿಕೊಂಡು ಅದರೊಳಗೆ ತಿರುಗಾಡ್ಲಿಕ್ಕೂ ಮೇವು ಮೇಯಲಿಕ್ಕೂ ಜಾಗ ಮಾಡಿಕೊಂಡು ನಾವು ಇವಾಗ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಒಂದು 100-120 ತನಕ ನಮಗೆ ಮೇಕೆ ಇದರಿಂದ ಇಂಪ್ರೂವ್ ಆಯಿತು, 6ರಿಂದನೇ. ಆ ನಂತರದಲ್ಲಿ ನಾನು ಒಂದು 50-60 ಮರಿಗಳನ್ನ ಹೊರಗಡೆ ಸೇಲ್ ಮಾಡಿದ್ದೀನಿ. ಇವಾಗ ಒಂದು 40 ಮರಿ ಅಷ್ಟು ನನ್ನ ಹತ್ರ ಇದೆ. 6ರಿಂದ 120 ಆಗಬೇಕಾದ್ರೆ ಎಷ್ಟು ಸಮಯ ತಗೊಂತು? 6ರಿಂದ 120 ಆಗಬೇಕು ಅಂದರೆ ನನಗೆ ಸಮಯ ಅಂದರೆ ಒಂದು 5 ವರ್ಷ ತಗೊಂತು ಸರ್. 4 ವರ್ಷಕ್ಕೆ ನಾನು ಈ ಒಂದು ಕಟ್ಟಡ ಮಾಡಿದೆ. 4 ವರ್ಷ ಕಟ್ಟಡ ಮಾಡಾದ್ಮೇಲೆ 4 ವರ್ಷದ ನಂತರ ಇಲ್ಲಿ ನನಗೆ 120ಕ್ಕೂ ಜಾಗ ಸಾಕಾಯ್ತಾ ಇತ್ತು. ಅಂದರೆ ಮೇವೊಂದು ಕೆಲವು ಟೈಮ್ನಲ್ಲಿ ಮೇವು ಸಾಕಾಗದೇ ಇರೋದು ಅಥವಾ ಅದು ಬರ್ಡನ್ ಆಗೋದು ಏನಪ್ಪ ಅಂದರೆ ಎಲ್ಲ ಕಡೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ಮೇವು ಸಿಗೋದಿಲ್ಲ, ಆ ಟೈಮ್ನಲ್ಲಿ ನಮ್ಗೆ ಹಿಂಸೆ ಆಗ್ತಿತ್ತು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಕಮ್ಮಿ ಮಾಡಿಕೊಂಡು ಅದರಿಂದ ಬಂದಂಥ ಆದಾಯನ ಬೇರೆ ಕಡೆ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಜಮೀನಿನಲ್ಲೇ ಒಂದು ಬೋರ್ವೆಲ್ದು ತೆಗೆಸೋದು ಈ ಥರದ್ದಕ್ಕೆ ಉಪಯೋಗಿಸ್ಕೊಂಡೆ ಸರ್. ಈಗ 6 ಮೇಕೆ ತಂದಿರಿ, ಎಷ್ಟು ಹಣ ಕೊಟ್ಟು ತಂದಿದ್ದೀರಿ? ಆಮೇಲೆ ಈಗ ನೀವು ಏನು ಸ್ವಲ್ಪ ಮಾರಾಟ ಮಾಡಿದೆ ಅಂತ ಹೇಳಿದ್ರಲ್ಲ, ಎಷ್ಟು ಬೆಲೆ ಸಿಕ್ತು ನಿಮಗೆ? ಸರ್, ನಾನು 6 ಮೇಕೆಗೆ 40,000 ರೂಪಾಯಿ ಕೊಟ್ಟು ತಗೊಂಡಿದ್ದೆ. ದೊಡ್ಡದೇ ಮೇಕೆ, ಎಲ್ಲ ಮರಿ ಹಾಕುವಂಥ ಸ್ಟೇಜ್ನಲ್ಲಿತ್ತು. ಆವಾಗ ನಾನು ತಗೊಂಬಂದು ಸಾಕಿದ್ದೆ. ಆ ನಂತರದಲ್ಲಿ ಅವು 1:2 ಆಗಿ ಒಂದು 16 ಆಯಿತು, 16-32 ಆಯಿತು, 32-32 ಇದೇ ಥರ ಮಲ್ಟಿಪ್ಲೈ ಆಗ್ತಾ ಬಂತು. ಹಂಗಾಗಿ ಒಂದು 90-120 ತನಕ ನಮಗೆ ಮರಿ ಬಂತು. ಈ ಕೆಲವು ಸೀಸನ್ನಲ್ಲಿ, ಹಬ್ಬದ ಸೀಸನ್ನಲ್ಲಿ ನನಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅಂಥ ಟೈಮ್ನಲ್ಲಿ ಇಷ್ಟು ಮರಿಗಳನ್ನ ಮಧ್ಯೆ ಕೊಟ್ಟಿದ್ದೀನಿ. ಸರಾಸರಿ ಒಂದು ಮರಿ ಎಷ್ಟಕ್ಕೆ ಮಾರಿದ್ದೀರಿ ನೀವು? ಸರ್, 6ರಿಂದ 8 ಸಾವಿರ ಈ ರೇಂಜಲ್ಲಿ ಮಾರಿದ್ದೀನಿ ಸರ್. 6ರಿಂದ 8 ಸಾವಿರ ಸಾಕಷ್ಟು ಲಾಭ ಬಂದಿದೆ. ಲಾಭ ಬಂದಿದೆ ಸರ್. ಈಗ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿದ್ರಿ, ಒಂದ್ ವ್ಯವಸ್ಥೆ ನೀವು ಮಾಡ್ಕೊಂಡ್ರಿ ಅಟ್ಟಣಿಗೆ ವ್ಯವಸ್ಥೆ ಅಂತ. ಹೌದು ಸರ್. ಇದನ್ನ ಎಲ್ಲಿ ನೋಡಿದ್ರಿ ನೀವು, ಅಥವಾ ಯಾಕೆ ಇದು ಹೇಗೆ ಪ್ರೇರಣೆ ಸಿಕ್ತು ಈ ತರ ಮಾಡ್ಕೋಬೇಕು ಅಂತ? ಸರ್, ಈ ಅಟ್ಟಣಿಗೆ ಪದ್ಧತಿನಲ್ಲಿ ಮಹಾರಾಷ್ಟ್ರದಲ್ಲಿ ಒಂದ್ ಕಡೆ ನಾನು ಕೃಷಿ ಇಲಾಖೆಯಿಂದ ಟೂರ್ ಹೋಗಿದ್ದೆ, ಅಲ್ಲಿ ನೋಡಿದೆ. ಅಲ್ಲಿ ನೋಡಿದ್ರೆ ಅದೊಂದು ಸ್ವಲ್ಪ ಮಾಡರ್ನ್ ಆಗಿ ಇತ್ತು, ಆದ್ರೆ ಅದು ಇನ್ನೂ ಕಂಪ್ಲೀಟ್ ಆಗಿರ್ಲಿಲ್ಲ. ಮತ್ತೆ ಇಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲೇ ಬೇರೆ ಬೇರೆ ಕಡೆ ನೋಡಿದಾಗ ಈ ತರ ನಾನು ಮಾಡಬಾರ್ದ ಯಾಕೆ ಅಂತ ಅನ್ಬಿಟ್ಟು ನಾನು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀನಿ ಸರ್. ಕೆಳಗಡೆ 8 ಅಡಿ ಇದೆ, ಆ ನಂತರದಲ್ಲಿ ಮೇಲ್ಗಡೆಗೆ 8 ಅಡಿ ಇದೆ, ಒಟ್ಟು 16 ಅಡಿ ಎತ್ತರದ ಕಟ್ಟಡ ನಿರ್ಮಾಣ ಮಾಡ್ಕೊಂಡಿದ್ದೀನಿ. 16 ಅಡಿ ಎತ್ತರದ ಒಂದು ಕಟ್ಟಡ ಅನ್ನೋದಕ್ಕಿಂತ ಒಂದು ಸ್ಟ್ರಕ್ಚರ್ ಅಂತ ನಾವು ಹೇಳ್ಬೋದು. ಇದರಲ್ಲಿ 8 ಅಡಿಗೆ ನೀವು ಮರದ ಅಲ್ಲಿಗೆಗಳು ಹಾಕಿದೀರಿ, ಅದೆಲ್ಲ ಅವುಗಳ ಮಧ್ಯೆ ಸಂಧಿ ಇಕ್ಕೆ ಇಕ್ಕೆ ಬಿದ್ದೋಗೋ ತರ ಸಂಧಿ ಇದೆ, ಹಾಗಾಗಿ ಮೇಕೆಯ ಕಾಲುಗಳಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಕಮ್ಮಿ, ಅವು ಸುಲಭವಾಗಿ ಓಡಾಡಬಹುದು. ಆದ್ರೆ ಹಿಕ್ಕೆ ಈ ತರದೆಲ್ಲ ಕೆಳಗಡೆ ಬೀಳುತ್ತೆ. ಅಲ್ಲಿ ನೀವು ನಾಟಿ ಕೋಳಿಗಳನ್ನ ಕೆಳಗಡೆ ನಾವು ನಾಟಿ ಕೋಳಿ ಬಿಟ್ಟಿದ್ದೀವಿ, ಅಲ್ಲಿ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ? ಅಲ್ಲಿ ಉಳಿದಂತಹ ಉಳಿಕೆ ಏನಿರುತ್ತೆ ಅದರಲ್ಲೂ ಅವುಗಳಿಗೆ ಬೇಕಾದಂತಹ ಆಹಾರ ಅದರಲ್ಲೂ ಸಿಗುತ್ತೆ ಅನ್ನೋ ಒಂದು ಉದ್ದೇಶ. ಅದ್ರ ಕೆಳಗಡೆ ಅದು ಗೊಬ್ಬರನೂ ಗೊಬ್ಬರ ಸ್ಟೋರೇಜ್ ಆಗ್ಲಿಕ್ಕೆ ಮೈನ್. ಈಗ ಇಷ್ಟೆಲ್ಲ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ನೀವು ಹಾಗಾದ್ರೆ ಮುಖ್ಯವಾಗಿ ನೀವು ಪ್ರಾರಂಭದಲ್ಲೇ ಹೇಳಿದ್ರೆ ಗೊಬ್ಬರ ನಿಮ್ಮ ಮುಖ್ಯ ಆದ್ಯತೆಯಾಗಿತ್ತು. ಹೌದು ಸರ್. ಅದರ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಕೋಳಿ ಗೊಬ್ಬರ ಆಯ್ತು, ಇನ್ನೊಂದ್ ಕಡೆ ಈ ಮೇಕೆ ಗೊಬ್ಬರ ಆಯ್ತು, ಇವೆಲ್ಲವನ್ನ ನಿಮ್ಮ ಭೂಮಿಯಲ್ಲಿ ಬಳಕೆ ಮಾಡ್ತಾ ಇದ್ದೀರಿ. ಕೇಳಿ, ನಿಮ್ಮ ಭೂ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ನೀವು ರಾಸಾಯನಿಕಗಳನ್ನು ಬಳಸೋದನ್ನು ನಿಲ್ಲಿಸಿದ್ದೀರಾ, ಅಥವಾ ಯಾವ ಥರ ಇದೆ ಭೂಮಿಯ ಪರಿಸ್ಥಿತಿ, ಇಷ್ಟು ವರ್ಷಗಳಲ್ಲಿ ಏನು ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀರಾ ಮೂರ್ತಿ ಅವರೇ? ಸರ್, ಇವಾಗ ನಾನು ಗೊಬ್ಬರದ ವಿಚಾರಕ್ಕೆ ಕೋಳಿ ಫಾರಂ ಮಾಡಿದೆ. ಗೊಬ್ಬರದ ಒಂದು ಹೊಂದಾಣಿಕೆ ಯಾವ ರೀತಿ ಇದೆ ಅಂದರೆ, ಯಾವುದೇ ಗೊಬ್ಬರ ನಮ್ಮ ಭೂಮಿಗೆ ಹಾಕ್ಬೇಕಂದ್ರೆ ಹೊರಗಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ತರಬೇಕಾಗ್ತದೆ. ನಮ್ಮ ಜಮೀನಿನಲ್ಲೇ ಅದೊಂದು ಪ್ರತಿಯೊಂದು ಸಿಗೋದಾದರೆ ನಮಗೆ ಟ್ರಾನ್ಸ್ಪೋರ್ಟಿಂಗು ಕಡಿಮೆ ಆಗ್ತದೆ. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಮೊದಲಿಗೆ ಕೋಳಿ ಫಾರಂ ಮಾಡಿದೆ. ಕೋಳಿ ಫಾರಂ ಮಾಡಿದಾಗ ನನಗೆ ಸಾಕಷ್ಟು ಗೊಬ್ಬರ ಬಂತು, ಇದರಿಂದ ನಾವು ಸಾವಯವ ಕೃಷಿ ಮಾಡಲಿಕ್ಕೆ ಒತ್ತು ಕೊಡ್ತು. ಸಾವಯವ ಕೃಷಿ ಮಾಡ್ತಾ ಮಾಡ್ತಾ ಬಂದು ಈ ಪ್ರಾಣಿಗಳನ್ನ ಸಾಕಿದ್ರೆ ಪ್ರಾಣಿಗಳಿಂದಲೂ ಕೂಡ ಬರುವಂಥ ತ್ಯಾಜ್ಯ ನನ್ನ ಹೊಲ ಜಮೀನಿಗೆ ಆಗಿದ್ರೆ ಅದರಿಂದ ಫಲವತ್ತಾಗುತ್ತೆ ಭೂಮಿ ಅನ್ನೋದು ದೃಷ್ಟಿಕೋನದಲ್ಲಿ ಈ ರೀತಿಯಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ದಿನ ನನಗೆ ಪ್ರಾಣಿಗಳಿಂದ ಒಂದಷ್ಟು ಗೊಬ್ಬರ ಅಂತೂ ಸಿಗ್ತಾನೆ ಇರ್ತದೆ. ನಾವು ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡಬೇಕು ಅಂದರೆ ಭೂಮಿಗೆ ನೇರವಾಗಿ ಹಾಕಬೇಕು, ಮತ್ತು ಪುನಃ ನೇರವಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡೋದ್ರಿಂದ ಏನಪ್ಪಾ ಅಂದರೆ ನಮ್ಮ ಜಮೀನಿನಲ್ಲಿ ಕಳೆಗಳು ಕಡಿಮೆ ಇರ್ತದೆ, ಭೂಮಿ ಯಾವಾಗಲೂ ಹಸಿರಾಗಿರ್ತದೆ, ಭೂಮಿ ನೀರನ್ನು ಗ್ರಹಿಸುವಂಥದ್ದು ಅಥವಾ ನೀರು ಬೇಕು ಅನ್ನೋದಂಥದ್ದು ಕಮ್ಮಿ ಮಾಡುತ್ತೆ. ಈ ದೃಷ್ಟಿಕೋನದಲ್ಲಿ ಪ್ರತಿ ಸಾರಿ ನಾನು ಪ್ರತಿ ತಿಂಗಳಿಗೊಂದ್ಸಾರಿ ಅಥವಾ 2 ತಿಂಗಳಿಗೊಂದ್ಸಾರಿ ಗೊಬ್ಬರನ ಭೂಮಿಗೆ ಸೇರಿಸ್ತಾ ಇರ್ತೀನಿ, ಭೂಮಿನ ಉಳುಮೆ ಮಾಡ್ತಾ ಇರ್ತೀನಿ. ಭೂಮಿ ಉಳುಮೆ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ವ್ಯಾಯಾಮ ಆಗುತ್ತೆ. ಈ ದೃಷ್ಟಿಕೋನದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಒಂದು ಒಳ್ಳೆ ಮಾತು ಹೇಳಿದ್ರಿ, ನಿಮಗೆ ಹೆಚ್ಚು ಕಡಿಮೆ ದಿನಾಂಗಲೂ ನಿಮಗೆ ಕಾಸು ಬರ್ತಾ ಇರುತ್ತೆ ಅಂತ. ಹೌದು ಸರ್. ಸುಮ್ಮನೆ ಒಂದ್ಸಲ ಕುತೂಹಲಕ್ಕ ಕೇಳ್ತೀನಿ, ಹೇಳಿ ಸರ್. ಯಾವ್ದ್ರಲ್ಲೆಲ್ಲ ನಿಮಗೆ ಕಾಸು ಬರುತ್ತೆ? ಒಂದು ಕೋಳಿ ಸರ್, ನಾಟಿ ಕೋಳಿನಲ್ಲಿ 40 ದಿವಸಕ್ಕೊಂದ್ಸಾರಿ ನಮಗೆ ಕೋಳಿಯಿಂದ ಒಂದಷ್ಟು ದುಡ್ಡು ಬರುತ್ತೆ. ಒಂದಷ್ಟು ದುಡ್ಡು ಅಂದ್ರೆ ನಾವು ಪ್ರತಿದಿನ 1,000 ರೂಪಾಯಿ ಸಂಪಾದನೆ ಮಾಡುವಷ್ಟು ದುಡ್ಡು ಬರುತ್ತೆ. ಆ ಜೊತೆಗೆ ಈ ಒಂದು 20 ದಿವಸ ಗ್ಯಾಪ್ ಇರ್ತದೆ. ಅಷ್ಟು ಬಿಟ್ರೆ ಪುನಃ ನಾಟಿ ಕೋಳಿನಲ್ಲಿ ಪ್ರತಿದಿನ ಒಂದು 20-25 ದಿವಸ 25 ಮೊಟ್ಟೆ ಸಿಗುತ್ತೆ. ನಮ್ಮ ನಾಟಿ ಕೋಳಿ ಮೊಟ್ಟೆಗೆ ಬೇಡಿಕೆ ಇರೋದ್ರಿಂದ 10 ರೂಪಾಯಿಗೆ ಒಂದು ಮೊಟ್ಟೆ ಕೊಡ್ತೀವಿ. ಡೈಲಿ ಒಂದು 200 ರೂಪಾಯಿ ಆದಾಯ ಅದರಿಂದ ಬರುತ್ತದೆ. ಬಾತ್ಕೋಳಿ, ಬಾತ್ಕೋಳಿನಲ್ಲಿ ಬಂದು ಸರ್ 20 ರೂಪಾಯಿ ಒಂದು ಮೊಟ್ಟೆಗೆ. ಅದು ಮೊಟ್ಟೆ ಒಡಿಸೋರು ಕೆಲವರು ಮಾತ್ರ ಬಂದು ತಗೊಂಡೋಗ್ತಾರೆ, ಅದಕ್ಕೆ ಫುಲ್ ಡಿಮ್ಯಾಂಡ್ ಇಲ್ಲ. ಜೊತೆಗೆ ನನ್ನ ಹತ್ರ ಅಷ್ಟು ಏರಳವಾಗಿ ಮೊಟ್ಟೆನೂ ಇಲ್ಲ. ಬಾತ್ಕೋಳಿನ ಸುಮ್ಮನೆ ಫ್ಯಾನ್ಸಿಗೆ ಸಾಕೊಂಡಿದ್ದೀನಿ ಸರ್. ತಿಂಗಳಿಗೆ ಅದರಿಂದ ಒಂದಿಷ್ಟು ದುಡ್ಡು ಬರುತ್ತೆ. ಒಂದಷ್ಟು ದುಡ್ಡು ಬರುತ್ತೆ ಸರ್. ಬರುತ್ತೆ ಅನ್ನೋದನ್ನ ನಾನು ಹೆಚ್ಚಿಗೆ ಆಸೆ ಇಟ್ಕೊಂಡಿಲ್ಲ. ಯಾವಾಗ ಬರುತ್ತೆ ಅವಾಗ ಬರುತ್ತೆ, ತೊಂದರೆ ಇಲ್ಲ. ಇನ್ನು ಬೇರೆ ಹಣ್ಣು ಹಂಪಲು ಅಂದ್ರೆ ಪ್ರತಿಯೊಂದು ಇದೆ. ಹಲಸು, ಮಾವು, ಸೀಬೆ ಇವೆಲ್ಲ ಸೀಸನ್ ಕ್ರಾಪ್. ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಲಿಕ್ಕೂ ಸ್ನೇಹಿತರಿಗೆ ನೆಂಟರಿಗೆ ಕೊಡ್ಲಿಕ್ಕೂ ಅನುಕೂಲ ಆಗ್ತಾ ಇದೆ. ಮತ್ತೆ ಎರಳೆಕಾಯಿ ಇದೆ, ನಿಂಬೆಕಾಯಿ ಇದೆ, ಮತ್ತೆ ಕರಿಬೇವು ಇದೆ. ಇದೆಲ್ಲ ಮನಬಳಕೆಗೂ ಕೂಡ ಬೇಕು, ಪ್ರತಿದಿನ ಬೇಕು. ಇಂಥದ್ದು ಕೂಡ ನಾವು ಉಪಯೋಗಿಸ್ಕೊಂಡು ಇದು ಮಾಡ್ತೀವಿ. ಮತ್ತು ಪುನಃ ಇನ್ನು ಕಾಳು ಕಡ್ಡಿ, ತಡಗುಣಿ, ಅಲಸಂದೆ ಈ ಥರ ಕಾಳುಗಳನ್ನೂ ಹಾಕೊಂತೀವಿ. ಮತ್ತು ಮನೆಗೂ ಆಗುತ್ತೆ, ಮೇವಿಗೂ ಆಗುತ್ತೆ, ಎರಡೂ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಮಾರಾಟ ಒಂದೇ ನಮ್ಮ ಒಂದು ಇತರ ದೃಷ್ಟಿ ಅಲ್ಲ. ನಾವು ಯಾಕೆಂದ್ರೆ ನಾವು ಒಳ್ಳೆ ಸಾವಯವ ಪದಾರ್ಥಗಳನ್ನ ತಿನ್ನಬೇಕು ಅನ್ನೋದು ಒಂದು ದೃಷ್ಟಿಕೋನದಲ್ಲಿ ನಾವು ಈ ರೀತಿ ಬೆಳೆ ಮಾಡಿಕೊಂಡು ನಾವೇ ಉಪಯೋಗಿಸ್ತಾ ಇದ್ದೀವಿ, ಜೊತೆಗೆ ಸ್ನೇಹಿತರು ಕೊಡ್ತಾ ಇದ್ದೀವಿ. ನಾಗರಾಜ್ ಮೂರ್ತಿಯವರ, ಈಗ ಸಮಗ್ರ ಕೃಷಿಯಲ್ಲಿ ಒಂದು ಆರ್ಥಿಕವಾಗಿ ಅನುಕೂಲ ಮಾಡಿಕೊಡುವಂಥದ್ದು ಅರಣ್ಯ ಕೃಷಿ ಸಹ. ನಿಮ್ಮ ಭೂಮಿಯಲ್ಲೂ ಫಿಕ್ಸೆಡ್ ಡೆಪಾಸಿಟ್ ಇದ್ದಂಗೆ. ನಿಮ್ಮ ಭೂಮಿಯಲ್ಲೂ ನೀವು 1,000 ಹೆಬ್ಬೇವು ಹಾಗೆ ಸಿಲ್ವರ್ ಓಕ್ ಮರಗಳನ್ನು ನಿಗದಿತವಾದ ಒಂದು ಅಂತರದಲ್ಲಿ ನೆಟ್ಟಿದ್ದೀರಿ. ಅವುಗಳ ಮಧ್ಯೆ ನೀವೇ ಹೇಳಿದ ಹಾಗೆ ತೋಟಗಾರಿಕೆ ಬೆಳೆಗಳನ್ನು ಹಾಕಿದ್ದೀರಿ. ನಿಮ್ಮ ರಾಸುಗಳಿಗೆ ಪ್ರಾಣಿಗಳಿಗೆ ಬೇಕಾದಂತಹ ಮೇವು ಸಹ ಮೇವು. ಹೇಳಿ, ಈ ಅರಣ್ಯ ಕೃಷಿಯ ಬಗ್ಗೆ ನಿಮಗೆ ಯಾವ ರೀತಿ ಮಾಹಿತಿ ಇತ್ತು, ಏನ್ ನಿಮ್ಮ ಒಂದು ನಿರೀಕ್ಷೆ ಇದೆ, ಯಾವ ತರ ಮಾಡಿದಿರಿ ಹೇಳಿ. ಅರಣ್ಯ ಕೃಷಿ ಬಗ್ಗೆ ನಮ್ಗೇನು ಒತ್ತಾಸೆ ಇರಲಿಲ್ಲ, ಬೇರೆ ಎಲ್ಲ ತೋಟಗಾರಿಕೆ ಬೆಳೆ ತೆಂಗು ಮಾವು ಸೀಬೆ ಈ ತರದ್ ಹಾಕೊಂಡಿದ್ವಿ. ಅರಣ್ಯ ಕೃಷಿನಲ್ಲಿ ಒಂದು ರೂಪಾಯಿಗೆ ಒಂದು ಗಿಡ ಕೊಡೋದು, ಮತ್ತೆ ಪುನಃ ಅದು ನಿಮ್ಗೆ ರೀಫಂಡ್ ಆಗೋದು ವರ್ಷ ವರ್ಷ. ಒಂದು 10 ರೂಪಾಯಿ ಒಂದು ಗಿಡಕ್ಕೆ ನೀವು ಬೆಳೆದ್ರೆ ನಿರ್ವಹಣೆ ಮಾಡಿದ್ರೆ 10 ರೂಪಾಯಿ ಪ್ರೋತ್ಸಾಹನ ಸಿಗುತ್ತೆ ಅನ್ನೋದು ಒಂದು ಹೇಳಿದ್ರು. ಆ ನಂತರದಲ್ಲಿ ಬರ್ತಾ ಬರ್ತಾ ನಮ್ಗೆ ಲೇಬರ್ದೂ ಕೊರತೆ ಆಗ್ತಾ ಬರ್ತದೆ, ಮುಂದೆ ಈ ಒಂದು ವಿಚಾರಣೆ ಸರಿ, ಮತ್ತ ಪುನಃ ನಮ್ಮ ಲೇಬರ್ ಜೊತೆಗೆ ನಮ್ಮ ಭೂಮಿ ಬರಡಾಗುತ್ತಲ್ಲ, ಪ್ರತಿದಿನ ನಾವು ನೀರು ಕೊಟ್ಟು ಕೊಟ್ಟು ಭೂಮಿನ ಬೆಳೆದ್ರೆ ಮತ್ತೆ ನಂತರದಲ್ಲಿ ನಮ್ಮ ಮಕ್ಕಳ ಕಾಲಕ್ಕೆ ಇಲ್ಲಿ ಹೋಗುತ್ತೆ ಅಂದ್ಬಿಟ್ಟು ಈ ಮರ ನಿರ್ವಹಣೆ ಮಾಡಿದ್ರೆ ಒಂದು ಸ್ವಲ್ಪ ತೋಟನು ಬೆಳೆಯುತ್ತೆ, ಹಸಿರಾಗೂ ಇರುತ್ತೆ, ಮುಂದಿನ ಒಂದು ಇದಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಮಾಡ್ದಂಗೆ ಇರುತ್ತೆ ಅಂದ್ಬಿಟ್ಟು ಎಲ್ಲ ಜಾತಿ ಗಿಡಗಳನ್ನ ಹಾಕಿದ್ದೀನಿ ಸರ್. 1000 ತೇಗ ಇದೆ? ಹೌದು ಸರ್, 1000 ತೇಗ ಇದೆ, 1000 ಸಿಲ್ವರ್ ಇದೆ, 1000ಕ್ಕಿಂತಲೂ ಹೆಚ್ಚಾಗಿ ಎಬ್ಬೆವು ಇದೆ. ಹೇಳಿ, ಯಾವ ಅಂತರದಲ್ಲಿ ನೀವು ಹಾಕಿದಿರಾ ಸರ್? ನಾನು 8 ಅಡಿ 8 ಅಡಿ ಅಂತರದಲ್ಲಿ, ಸಾಲಿನ ಸಾಲಿಗೆ 8 ಅಡಿ 8 ಅಡಿ ಹತ್ರ ಇದೆ. ಆ ಮಧ್ಯೆ ನಾನು ನೇಪೇರ್ ಹುಲ್ಲು ಕೂಡ ಹಾಕೊಂಡಿದ್ದೀನಿ. ಈ ಕೆಲವು ವರ್ಷಗಳ ತನಕ ನೆರಳು ಬಾರ್ದಿರೋ ತನಕ ಅದು ಹುಲ್ಲು ಕೂಡ ಬರ್ತದೆ ನಮ್ಗೆ. ಹಂಗಾಗಿ ಅದು ಜಮೀನಿನಲ್ಲಿ ಹುಲ್ಲು ಹಾಕೊಂಡಿರೋ ದೃಷ್ಟಿಯಲ್ಲಿ ಹುಲ್ಲನ್ನು ಕೂಡ ಉಳುಮೆ ಮಾಡಬೇಕಾಗ್ತದೆ. ಆವಾಗ ಗೊಬ್ಬರ ಗಿಬ್ಬರ ಸೇರಿಸ್ಕೊಂಡು ಮತ್ತು ಮರ ಬೇಗ ಬೆಳೆಯಲಿಕ್ಕೂ ಕೂಡ ಅನುವು ಮಾಡಿಕೊಂಡು ಈ ಬೆಳೆ ಬೆಳೀತಾ ಇದ್ದೀನಿ ಸರ್. ನೀವೇ ಹೇಳಿದ ಹಾಗೆ ಒಂದು ಫಿಕ್ಸೆಡ್ ಡಿಪಾಸಿಟ್ ಮಾಡಿ ಇಟ್ಬಿಟ್ಟಿದ್ದೀರಾ ನೀವು? ಖಂಡಿತ ಸರ್, ಇನ್ ಫ್ಯೂಚರ್ಗೆ ಬೇಕಂತ ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಮಪ್ಪ ಏನ್ ಮಾಡಿದರು ಅನ್ನೋ ಒಂದು ಪ್ರಶ್ನೆ ಬರಬಾರ್ದು. ಅವ್ರು ಯಾವತ್ತಾದ್ರೂ ಇನ್ನು 10 ವರ್ಷಕ್ಕೆ ಕುಯಿಸ್ಕೊಂಡ್ರು ಒಂದು ಮರದಿಂದ ಒಂದು ಕನಿಷ್ಠ ಅಂದ್ರೆ ಒಂದು 5,000-10,000 ಬಂದ್ರು ಅದನ್ನೇ ಅವ್ರಿಗೆ ಒಂದು ಜೀವನಾಧಾರಕ್ಕೆ ಆಗ್ಬೋದೇನೋ ಅನ್ನೋ ಒಂದು ದೃಷ್ಟಿಕೋನ ಇದೆ ಸರ್. ಒಳ್ಳೇದು ನಾಗರಾಜ್ ಮೂರ್ತಿ ಅವರು, ಸರಿಯಾಗಿದೆ ನಿಮ್ಮ ಒಂದು ಆಲೋಚನೆ. ಮೇಕೆ ಸಾಕಣೆಗೆ ಸಂಬಂಧಪಟ್ಟ ಹಾಗೆ ಅದನ್ನ ಲಾಭದಾಯಕವಾಗಿ ಮಾಡ್ಕೊಳ್ಬೇಕಾದ್ರೆ ಈ ಮಾಡ್ಕೊಂಡಿರೋ ಒಂದು ವ್ಯವಸ್ಥೆ ಆಗ್ಬೋದು, ಜೊತೆಗೆ ಪಾಲನೆ ಪೋಷಣೆ ಸಮಯ ಸಮಯಕ್ಕೆ ಅವುಗಳಿಗೆ ಬೇಕಾದಂತಹ ಆರೋಗ್ಯ ಕಾಪಾಡೋದಕ್ಕೆ ಲಸಿಕೆ ಆಗ್ಬೋದು ಅಥವಾ ಇನ್ನಿತರ ಔಷಧ ಉಪಚಾರ ಅವುಗಳು ಮರಿ ಹಾಕೋದಕ್ಕೆ ಬೇಕಾದಂತಹ ವ್ಯವಸ್ಥೆ ಇದನ್ನೆಲ್ಲ ಏನಾದರೂ ತರಬೇತಿ ಪಡೆದ್ರ ಅಥವಾ ಅನುಭವದಿಂದನೇ ಮಾಡ್ಕೊಂಡು ಬರ್ತಾ ಇದ್ರೆ ಹೇಗೆ ಒಂದು ವರ್ಷ ಇಡೀ ಅವುಗಳ ನಿರ್ವಹಣೆ ಮಾಡ್ತೀರಿ ಸರ್? ಮೊದಲಿಗೆ ನಾವು ಸಣ್ಣ ಪುಟ್ಟ ಅನುಭವದಿಂದನೇ ಮಾಡಿದ್ವಿ. ಆ ನಂತರದಲ್ಲಿ ಲಸಿಕೆ ಏನೋ ಒಂದು ದೃಷ್ಟಿನಲ್ಲಿ ಹೇಳ್ತಾ ಇದ್ದೀರಾ ನೀವು. ಈ ಲಸಿಕೆ ಹಾಕೋದು ಒಂದು ಅದಕ್ಕೆ ಬೇಕಾಗ್ತದೆ ಸೆನ್ಸು, ಕೆಲವೊಂದು ಜಂತುಗಾಗಲಿ ಅಥವಾ ಮರಿ ಡೆವಲಪ್ಮೆಂಟ್ಗಾಗಲಿ ಈ ಥರದ್ದೆಲ್ಲ ಮಾಡಬೇಕಾಗಿ ಬರ್ತದೆ. ಆದರೆ ನಾವು ಇಲ್ಲಿ ಜಂತು ಒಂದು ಉಪಯೋಗಿಸ್ತೀವಿ, ಬೇರೆ ಆದರೆ ಡೆವಲಪ್ಮೆಂಟ್ಗೆ ಯಾವುದೇ ರೀತಿ ಆಸ್ಪದನೆ ಕೊಡ್ತಾ ಇಲ್ಲ, ಯಾಕೆಂದರೆ ಇವೆಲ್ಲ ನಾಟಿ ತಳಿ ನಮ್ಮ ಹತ್ರ ಇರೋದು. ಅದರಿಂದ ಹಣ ಮಾಡಬೇಕು ಅನ್ನೋದು ದೃಷ್ಟಿಕೋನ ಅಲ್ಲ, ಬರೀ ಡಬಲ್ ಮಾಡಬೇಕು ಅನ್ನೋದು ಒಂದು ಇದು ಆಸೆ ನಮ್ದಲ್ಲಿ. ಏನಪ್ಪಾ ಅಂದರೆ ನಾಟಿ ಕೋಳಿನಲ್ಲಿ ಯಾವ ರೀತಿ ಬರ್ತದೆ ಅದೇ ಥರ ಈ ನಾಟಿ ಆಡುಗಳಲ್ಲಿ ನಿರ್ವಹಣೆ ವೆಚ್ಚ ಕಡಿಮೆ ಇರ್ತದೆ, ಮೇವು ಒಂದು ಮೇಯ್ನ್ ಬೇಕಾಗ್ತದೆ. ಇದನ್ನ ನೀವು ಮರಿಯಾಗಿ ಅದನ್ನ ಕೊಟ್ಬಿಡ್ತೀರಾ ಅಥವಾ ಬೆಳೆಸಿ ಅದನ್ನ ಕೊಡ್ತೀರಾ? ಕೆಲವೊಂದು ಮರಿನಲ್ಲೂ ಕೊಡ್ತೀವಿ, ಅದು ಅವರೇ ಆಗ ಆಸೆ ಪಟ್ಟಾಗ ಮಾತ್ರ. ಇನ್ನೊಂದು ಕೆಲವೆಲ್ಲ ಬೆಳವಣಿಗೆ ಮಾಡಿನೇ ಅದು ತೂಕದ ಲೆಕ್ಕದಲ್ಲಿ ಕೊಟ್ಬಿಡ್ತೀವಿ ಸರ್. ಪ್ರತಿ ತೂಕಕ್ಕೆ ಕೆಜಿ ತೂಕಕ್ಕೆ 200-300 ರೂಪಾಯಿ ಮರಿಗಳಿಗೆ ನಿಗದಿ ಮಾಡಿ ಕೊಡ್ತೀವಿ ಸರ್, ಇಲ್ಲೇ ಬಂದು ತಗೊಂಡೋಗ್ತಾರೆ. ಈಗ ಕೋಳಿ ಇದಂತೂ ನೀವು ಹೇಳಿದ್ರಿ, ಅಲ್ಲಿ ಎಲ್ಲ ಯಾವ ರೀತಿ ಅದರಲ್ಲಿ ಲಾಭ ಇದೆ, ಅದನ್ನ ಮರಿ ತಂದು ಬೆಳೆಸೋ ತನಕ ಇಷ್ಟಿಷ್ಟು ಆಗುತ್ತೆ, FCR ಆಧಾರದ ಮೇಲೆ ನಮಗೆ ಹಣ ಸಿಗುತ್ತೆ ಅಂತ. ಈ ಮೇಕೆ ಸಾಕಣೆಯಲ್ಲಿ ಆರ್ಥಿಕತೆ ಏನು, ನಿಮ್ಮ ಎಕನಾಮಿಕ್ಸ್ ಏನು ಹೇಳುತ್ತೆ? ಯಾಕಂದರೆ ನೀವು ಕಾಮರ್ಸ್ ಓದಿರೋರು, ಪ್ರತಿಯೊಂದು ಲೆಕ್ಕ ಇಡಲೇಬೇಕಾಗುತ್ತೆ. ಮೇಕೆ ಸಾಕಾಣಿಕೆ ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ಹೇಳಿ. ನೀವೊಂದು ಒಳ್ಳೆ ವಿಚಾರ ಹೇಳಿದ್ರಿ ಸರ್, ಕಾಮರ್ಸ್ ಓದಿದ್ದೀರಾ ಅಂತ. ಬಟ್ ನನಗೇನಪ್ಪ ಅಂದರೆ ಕಾಮರ್ಸ್ ಓದಿರೋದ್ರಿಂದ ಒಂದೇ ಒಂದು ಉಪಯೋಗ ಆಗಿದ್ದು ಡೈರಿ ಮೇಂಟೈನ್ ಮಾಡೋದು. ಪ್ರತಿದಿನದ ಡೈರಿ ಮೇಂಟೈನ್ ಮಾಡ್ತೀನಿ, ಲಾಭ ನಷ್ಟ ಇದ್ದದ್ದೇ ಎರಡರಲ್ಲೂ ಇರ್ತದೆ. ಬಟ್ ನಾನು ಏನಂದರೆ ಆಡುಗಳಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ಖರ್ಚು ಮಾಡಿ ಅದನ್ನು ಸಾಕ್ತಾ ಇಲ್ಲ. ಅಟ್ಟಣಿಗೆ ಪದ್ಧತಿ ಮಾಡಿ ಖರ್ಚು ಮಾಡಿದ್ದೀನಿ, ಆದರೆ ರಿಟರ್ನ್ಸ್ ಬರುವಂಥದ್ದಕ್ಕೆ ನಾನೇನು ಅಷ್ಟಾಗಿ ಭಯಪಡುವಂಥ ವಿಚಾರ ಏನಲ್ಲ. ಯಾಕೆಂದರೆ ಮರಿಗೆ ಮರಿ ಆಗ್ತವೆ, ಸ್ವಲ್ಪ ಒಳ್ಳೆ ವಾತಾವರಣದಲ್ಲಿ ಬೆಳೆಯುತ್ತೆ, ಇದರಿಂದ ಯಾವತ್ತಾದರೂ ನಮಗೆ ದುಡ್ಡು ರಿಟರ್ನ್ ಬರುತ್ತೆ ಅನ್ನೋದು ಒಂದು ಧೈರ್ಯ ಇದೆ. ಅಟ್ಟಣಿಗೆ ಪದ್ಧತಿಯಿಂದ ಏನೆಲ್ಲ ಅನುಕೂಲತೆಗಳು ಆಗಿದೆ ಅಂತ ನಿಮ್ಮ ಅಭಿಪ್ರಾಯ? ಸರ್, ಅಟ್ಟಣಿಗೆ ಪದ್ಧತಿಯಿಂದ ಕಸ ಗುಡಿಸೋದು ಒಂದು ಗೋಜಲಿರಲ್ಲ, ಮೇವನ್ನ ಹಾಕೋದಕ್ಕೆ ತುಂಬ ತೊಂದರೆ ಆಗಲ್ಲ, ಮೇವನ್ನ ಎನಿ ಟೈಮ್ ಯಾವ ಗಳಿಗೆಲ್ಲಾದರೂ ಬೇಕಾದರೂ ಹಾಕ್ಬೋದು. ಅದಕ್ಕೆ ಬಾಕ್ಸ್ಗಳು ಮಾಡ್ಕೊಂಡಿದ್ದೀವಿ, ಆ ಬಾಕ್ಸ್ನಲ್ಲಿ ನಾವು ಮೇವು ಕಟ್ ಮಾಡಿರ್ತೀವಿ, ಅದನ್ನು ಹಾಕಿದ್ರೆ ಸಾಕು, ಕಾಳು ಕಡ್ಡಿ ಏನಿರ್ತದೆ ಅದನ್ನು ಹಾಕಿದ್ರೆ ಸಾಕು. ನಾವು ಇಂಥದ್ದೇ ಇಷ್ಟೇ ಹಾಕ್ಬೇಕು ಅನ್ನೋದೊಂದು ಇದಿಟ್ಕೊಂಡಿಲ್ಲ, 3 ಟೈಮು ಫೀಡ್ ಮಾಡಬೇಕು ಅನ್ನೋದು ಅಷ್ಟೇ ದೃಷ್ಟಿಕೋನದಲ್ಲಿ. 3 ಟೈಮ್ನೂ ಬೇರೆ ಬೇರೆ ಥರ ಚಂಬೆ ಸೊಪ್ಪಾಗ್ಬೋದು, ಹುಲ್ಲಾಗ್ಬೋದು ಅಥವಾ ನೇಪೇರ್ ಹುಲ್ಲಾಗ್ಬೋದು ಕತ್ತರಿಸಿ ನಾವು ಅದನ್ನು ಕೊಡ್ತೀವಿ. ಎಲ್ಲವೂ ನಿಮ್ಮ ಕೃಷಿ ಭೂಮಿಯಲ್ಲೇ ನೀವು ಅದನ್ನ ಪಡ್ಕೊಳ್ತೀರಿ, ಮಾಡ್ತೀರಿ. ನಾವು ಆಡುಗಳಾಗುವಂತ ಮೇವನ್ನ ಪ್ರತಿಯೊಂದನ್ನು ನಮ್ಮ ಜಮೀನಿನಲ್ಲೇ ಮಾಡ್ಕೊಂಡಿದೀವಿ. ಫೋರ್ ಟಿಲ್ಲರ್ ಇಟ್ಕೊಂಡಿದೀವಿ ಸಾಗಾಣಿಕೆಗೆ, ಅದರೊಳಗೆ ನಾವು ತಂದು ಮಡ್ಕೊಂತೀವಿ. ಮತ್ ಪುನಃ ಖರ್ಚು ಕಡಿಮೆ ಆಗ್ಲಿ ಅಂತ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಂತೀವಿ. ತಡಗುಣಿ ಸೊಪ್ಪು, ಜೋಳ, ಈ ತರ ಒಂದ್ ಸ್ವಲ್ಪ ಹೆಚ್ಚಿಗೆ ವಿಟಮಿನ್ ಕೊಡುವಂತದ್ದು ಅಥವಾ ಹೆಚ್ಚಿಗೆ ಶಕ್ತಿಶಾಲಿ ಆದಂತ ಮೇವನ್ನ ಬೆಳ್ಕೊಂಡು ಡೈರೆಕ್ಟ್ ಆಗಿ ಸೈಲೇಜ್ ಏನ್ ಪದ್ಧತಿ ಏನ್ ಮಾಡಿಲ್ಲ, ನೇರವಾಗಿನೇ ಮೇವನ್ನ ಕೊಡ್ತಾ ಇದೀವಿ. ಯಾವ ಕಾರಣಕ್ಕೂ ಯಾವುದೇ ಕಾಲದಲ್ಲೂ ನಮ್ಗೆ ಮೇವೊಂದು ಕೊರತೆ ಆಗಬಾರ್ದು, ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮೇವನ್ನ ಬೆಳವಣಿಗೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿದ್ದೀನಿ. ಹೈನುಗಾರಿಕೆಗಳು ಏನಾದ್ರು ಇದೆಯಾ ಸರ್? ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನನ್ನ ಹತ್ರ ಹೈನುಗಾರಿಕೆ ಅಂತ ಏನು ಇಲ್ಲ, ಬರೀ ಮೇಕೆ ಸಾಕಾಣಿಕೆ, ನಾಟಿ ಕೋಳಿ, ಈ ಕೋಳಿ ಮಾತ್ರ. ಯಾಕೆಂದ್ರೆ ನಮ್ಗೆ ಕರೆಂಟ್ ಒಂದು ಸಮಸ್ಯೆ ಆಯ್ತು ಕಳೆದ ಒಂದು ತಿಂಗಳಿಂದ ಈಚೆಗೆ. ಆವಾಗ ನಾನೇನ್ ಮಾಡಿದೆ, 10 ಹಸುಗಳಿತ್ತು, ಅಷ್ಟೂ ಕೊಟ್ಬಿಟ್ಟೆ ಕಡಿಮೆ ಬೆಲೆಗೆ. ಇವಾಗ ಹೈನುಗಾರಿಕೆಗೆ ನಾನೇನು ಅಷ್ಟು ಒತ್ತು ಕೊಟ್ಟಿಲ್ಲ. ಈ ಕೋಳಿ ತ್ಯಾಜ್ಯ, ಹಾಗೇನೆ ಈ ಮೇಕೆ ಮನೆ ಏನಿದೆ ಅಲ್ಲಿಯ ತ್ಯಾಜ್ಯ, ಇವುಗಳನ್ನೆಲ್ಲ ಏನು ಸಂಸ್ಕರಣೆ ಮಾಡಿ ಅದನ್ನ ಮಣ್ಣಿಗೆ ಸೇರಿಸ್ತಿರೋ, ಕಾಂಪೋಸ್ಟ್ ಮಾಡುವಂಥದ್ದು, ಅಥವಾ ಹೇಗೆ ಮಣ್ಣಿಗೆ ಸೇರಿಸೋದಕ್ಕೆ ಮುಂಚೆ ಯಾವ ರೀತಿ ಸಂಸ್ಕರಣೆ ಆಗುತ್ತದೆ? ಸರಿ, ಮೇಕೆ ಕೊಟ್ಟಿಗೆಯಲ್ಲಿ ಒಂದು ಸಾರಿಗೆ 8-10 ತಿಂಗಳ ತನಕ ಕೆಳಗಡೆ ಅಲ್ಲೇ ಸ್ಟೋರೇಜ್ ಆಗುತ್ತೆ, ಡೆಡ್ ಸ್ಟೋರೇಜ್ ಥರ. ಮತ್ತೆ ಪುನಃ 8 ತಿಂಗಳ ನಂತರ ನಾವು ಏನು ಭೂಮಿಗೆ ಬೇಕೋ ಅಷ್ಟನ್ನು ಮಾತ್ರ ತೆಗಿತೀವಿ, ಇನ್ನು ಕೆಲವೊಂದನ್ನು ಅಲ್ಲೇ ಬಿಡ್ತೀವಿ. ಮತ್ತು ಪುನಃ ಬೇಕಾದಾಗ ಬೆಳಗ್ಗೆ ಯಾವಾಗ ಬೇಕೋ ಆವಾಗ ಮಾರ್ಜಿನ್ ಬಂದಾಗ ನಾವು ಹೊಡ್ಕೊಂಡು ಅದನ್ನು ಬಳಸ್ಕೋತೀವಿ. ಇನ್ನು ಕೋಳಿ ಫಾರಮಂದು ಪ್ರತಿ ಸಾರಿ ಪ್ರತಿ ಬ್ಯಾಚ್ಗೂ ನಾವು ಯಾರಾದರೂ ಕೇಳೋರು ಇದ್ರೆ ಕೊಟ್ಬಿಡ್ತೀವಿ, ಇಲ್ಲಾಂದರೆ ಒಂದು ಕಡೆ ಸ್ಟೋರೇಜ್ ಮಾಡಿ ಅದ್ರ ಮೇಲೆ ಮಣ್ಣು ಮುಚ್ಚಿ ಶೇಖರಣೆ ಮಾಡಿ ನಂತರದಲ್ಲಿ ಉಪಯೋಗಿಸ್ತೀವಿ. ಇನ್ನು ಊಟಕ್ಕಾಗಿ ಧಾನ್ಯದ ಬೆಳೆನೂ ನೀವು ಬೆಳೀತಾ ಇದ್ದೀರಿ, ಭತ್ತ ಬೆಳೀತಾ ಇದ್ದೀರಿ, ಹೇಳಿ ಆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಗೊಬ್ಬರದ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಅನುಭವ? ಸರ್, ಗೊಬ್ಬರದ ಪೂರೈಕೆಗೆ ಅಂದರೆ ನಾವು ಮೊದಲಿಗೆ ಒಂದು 2-3 ತಿಂಗಳು ಇರುವಾಗಲೇ ಭೂಮಿ ಉಳುಮೆ ಮಾಡಿ ಈ ಚೆಂಬೆ, ಸೆಣಬು, ಈ ಥರದ ಹಸಿರೆಲೆ ಗೊಬ್ಬರಗಳನ್ನ ಬೆಳ್ಕೊಂತೀವಿ. ಅದರಲ್ಲಿ ಹೆಚ್ಚುವರಿಯಾಗಿ ಬಂದಂಥದ್ದನ್ನು ನಮ್ಮ ಆಡುಗಳಿಗೆ ಸೊಪ್ಪಾಗಿ ಪರಿವರ್ತನೆ ಮಾಡ್ಕೊಂಡು ಅದನ್ನು ಬೆಳ್ಕೊತಾ ಇದ್ದೀವಿ. ಇನ್ನು ಅದನ್ನು ಮತ್ತೆ ಭೂಮಿಗೆ ಅಲ್ಲೇ ಬೆರೆಸಿ ನಾವು ಯಾವುದೇ ರೀತಿ ಕಾಂಪ್ಲೆಕ್ಸು, DAP ಆಗಲಿ, ಯೂರಿಯಾ ಆಗಲಿ, ಇನ್ನೊಂದೇ ಆಗಲಿ, ಯಾವುದನ್ನು ಬಳಸಲ್ಲ. ಯಾಕೆಂದರೆ ನಮ್ಮ ಭೂಮಿನಲ್ಲಿ ಯಥೇಚ್ಛವಾಗಿ ತೇವಾಂಶ ಮತ್ತು ಪುನಃ ಗೊಬ್ಬರದ ಅಂಶ ಯಥೇಚ್ಛವಾಗಿದೆ. ಹಂಗಾಗಿ ನಾವು ಯಾವುದೇ ಬೆಳೆಗೂ ಸಾವಯವ ಅಲ್ದಲೆ, ಜೊತೆಗೆ ಈ ಹಸಿರೆಲೆ ಗೊಬ್ಬರ ಅಲ್ದಲೆ ಬೇರೆ ಏನೂ ಉಪಯೋಗಿಸಲ್ಲ. ಇಳುವರಿ ಪ್ರಮಾಣ ಏನಾದ್ರು ಬದಲಾವಣೆಯನ್ನು ನೀವು ಗಮನಿಸಿ? ಇಳುವರಿ ಪ್ರಮಾಣದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ, ಏನು ಕುಂಠಿತಗೊಳ್ತಾ ಇಲ್ಲ. ಯಾಕೆಂದ್ರೆ ನಾವು ಇವಾಗ ಕಳೆದ 10 ವರ್ಷದಿಂದ ನಾನು ಈ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಾವಯವ ಕೃಷಿನಲ್ಲಿ ಭೂಮಿನಲ್ಲಿ ಯಾವತ್ತೂ ಹಸಿರಿದೆ, ನಮ್ಮ ಭೂಮಿನಲ್ಲಿ ತೇವಾಂಶನ ಹಿಡಿದುಕೊಳ್ಳುವಂಥ ಶಕ್ತಿನೂ ಕೂಡ ಚೆನ್ನಾಗಿದೆ. ಹಾಗಾಗಿ ವರ್ಷ ವರ್ಷ ಭೂಮಿ ಉತ್ತಮ ಆಗ್ತಾ ಇದೆ, ಇಳುವರಿಯ ಒಂದು ಪ್ರಮಾಣ ಗುಣಮಟ್ಟ ಜಾಸ್ತಿ ಆಗ್ತಾ ಇದೆ ಅನ್ನೋ ನಿಮ್ಮ ಅಭಿಪ್ರಾಯ? ಹೌದು ಸರ್. ಇಷ್ಟೆಲ್ಲ ಹೇಳಿದ್ರಿ ನಾಗರಾಜ ಮೂರ್ತಿ ಅವರೇ, ನೀವಂತೂ BCOM ತನಕ ಓದಿದ್ರಿ, ಆಮೇಲೆ ಅನಿವಾರ್ಯವಾಗಿ ತಂದೆ ಮಾಡಿಟ್ಟಂತಹ ಕೃಷಿ ಭೂಮಿಯನ್ನು ಒಳ್ಳೆಯ ರೀತಿಯಲ್ಲಿ ನಾವು ಕಾಪಾಡಿಕೊಳ್ಬೇಕು, ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಬೇಕು ಅನ್ನೋ ನಿಮ್ಮ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀರಿ, ಅನುಭವ ಸಾಕಷ್ಟು ಆಗಿದೆ. ನಿಮ್ಮ ಮಕ್ಕಳು ಏನಾದರೂ ಕೃಷಿಯನ್ನು ಮುಂದುವರಿಸ್ತೀವಿ ಅಂದರೆ ನಿಮಗೆ ಹೇಗನ್ಸುತ್ತೆ? ಸರ್, ನನ್ನ ಮಕ್ಕಳು 3 ಜನ ಮಕ್ಕಳು ನನಗೆ, 2 ಗಂಡು ಮಕ್ಕಳು, 1 ಹೆಣ್ಮಗಳು. ದೊಡ್ಡ ಮಗ BSc AG ನಾನೇ ಬಲವಂತವಾಗಿ ಸೇರಿಸಿದ್ದೆ. ಅದು ತುಂಬ ದೂರ ಇದ್ದ ಕಾರಣ ನಮ್ಮ ತಂದೆಯವ್ರಿಗೆ ಒಂದು ಸ್ವಲ್ಪ ಆರೋಗ್ಯದ ಒತ್ತಡ ಜಾಸ್ತಿ ಆಯಿತು. ಆವಾಗ ಏನು ಮಾಡಿದೆ, ನನ್ನ ತಂದೆಯವ್ರಿಗೆ ಇಷ್ಟಕ್ಕೆ ಸಲುವಾಗಿ ನನ್ನ ಮಗನ್ನ ಬಂದ್ಬಿಡಪ್ಪ ಅಂದೆ. ಅವ್ನು ಬಂದ, ಆ ನಂತರದಲ್ಲಿ ಬಂದ, ಅವ್ನು ಬಂದು ಅವ್ನು ಸುಮ್ಮನಿರಲಿಲ್ಲ, ನನ್ನ ಜೊತೆಗೇ ಕೋಪ ಮಾಡ್ದ. ಅಷ್ಟರೊಳಗೆ ನಮ್ಮ ತಂದೆ ತೀರ್ಕೊಂಡ್ರು, ಈಗಲೂ ನನ್ನ ಜೊತೆಲೇ ಇದ್ದಾನೆ ಸರ್. ಮಗ ದೊಡ್ಡವನು, ಮಗಳು ಓದ್ತಾ ಇದ್ದಾಳೆ BSc, ಇನ್ನು 3ನೇವನು SLC ಓದ್ತವನೆ. ಮಗನಿಗೆ ತುಂಬ ಆಸಕ್ತಿ ಇದೆ, ಅವನು ಓದೋದ್ರ ಜೊತೆಗೆ ಇದನ್ನು ನಿರ್ವಹಣೆ ಮಾಡ್ತಾನೆ. ಅಂದರೆ ಹಸುಗಳ ಸಾಕಾಣಿಕೆ ಮಾಡಿದ್ದ ಒಂದು 10, ಈ ಕರೆಂಟಿನ ಸಮಸ್ಯೆಯಿಂದ ಅವನು ಹಸುಗಳನ್ನ ಸ್ವಲ್ಪ ಕೈ ಬಿಟ್ಟ ಅಂತ ಹೇಳಬೇಕಾಗ್ತದೆ. ಯಾಕೆಂದರೆ ಕೆಲವು ಟೈಮ್ನಲ್ಲಿ ಅದಕ್ಕೆ ಮೈ ತೊಳೆಯೋದು ಮತ್ತು ನೆಲ ತೊಳೆಯೋದು ಪ್ರಾಮುಖ್ಯತೆ ಜಾಸ್ತಿ ಕೊಡಬೇಕು ಅದಕ್ಕೆ. ಹಂಗಾಗಿ ಹಸುದು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಯಿತು. ಇವಾಗೊಂದು ಮಾರ್ಬಿಟ್ಟ, ಆದ್ರೂ ತುಂಬ ಕೋಪ ಮಾಡಿಕೊಂಡು ಜೊತೆಲೇ ಇದ್ದಾನೆ ಸರ್. ಭಾಳ ಸಂತೋಷ ನಾಗರಾಜ ಮೂರ್ತಿ ಅವರೇ, ಈಗ ನಿಮ್ಮೊಂದಿಗೆ ಇನ್ನಷ್ಟು ಮಾತಾಡ್ಬೋದಾಗಿತ್ತು ಅಂತ ಅನಿಸ್ತಾ ಇರ್ಬೋದು ಕಾರ್ಯಕ್ರಮ ಕೇಳ್ತಿರುವಂತಹ ನಮ್ಮ ಶ್ರೋತೃಗಳಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನಕ್ಕೆ ಕನ್ನಡದಲ್ಲಿ 3 ಸಾರಿ ಹೇಳಿ, ಸಂವಾದ ಮಾಡುವಂತಹ ಆಸಕ್ತಿ ಇರೋರು ನಿಮ್ಮೊಂದಿಗೆ ಕರೆ ಮಾಡಿ ಮಾತಾಡ್ತಾರೆ. 9444826655 9444826655 9444826655 ನಾಗರಾಜ ಮೂರ್ತಿಯವರೇ, ನಮಗೊಂದು ಸಣ್ಣ ಕುತೂಹಲ, ಬಿ ಕಾಮ್ ಪದವೀಧರರು ನೀವು, ಆಮೇಲೆ ಸ್ವಲ್ಪ ದಿನ ಹಣ ಗಳಿಸ್ಬೋದು ಅನ್ನೋ ದೃಷ್ಟಿಯಿಂದ ಸಿವಿಲ್ ಕಾಂಟ್ರಾಕ್ಟು ಮಾಡಿದ್ರಿ. ಈಗ ಕೃಷಿಕನಾಗಿ ನೀವು ಜೀವನ ನಡೆಸ್ತಾ ಇದ್ದೀರಿ. ಹೇಳಿ, ನಿಮಗೆ ಕೃಷಿ ಬದುಕು ನಿಮಗೆ ಏನೆಲ್ಲ ಕೊಟ್ಟಿದೆ ಅಂತ ಒಂದು ಸಲ ಜ್ಞಾಪಿಸ್ಕೊಂಡ್ರೆ ಏನೆಲ್ಲ ನಿಮಗೆ ನೆನಪಿಗೆ ಬರುತ್ತೆ? ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ, ಬಿಸಿಲಲ್ಲೇ ನಿಂತ್ಕೊಂಡು ಕೆಲಸ ಮಾಡಬೇಕು, ಮತ್ತು ಜನಗಳನ್ನ ನಂಬಿಕೊಂಡು ಕರ್ಕೊಂಡು ಬಂದು ಕೆಲಸ ಮಾಡಿಸಿ ಅದರಿಂದ ಸಂಪಾದನೆ ಮಾಡಬೇಕು. ಇದೆಲ್ಲ ಒಂದು ಸ್ವಲ್ಪ ಆ ಟೈಮ್ನಲ್ಲಿ ನಮಗೆ ಒಂದು ಸ್ವಲ್ಪ ಕೈ ಕೊಡ್ತಾ ಬಂತು. ಆ ನಂತರದಲ್ಲಿ ವ್ಯವಸಾಯಕ್ಕೇ ಹೆಚ್ಚಿಗೆ ಒತ್ತು ಕೊಟ್ಟೆ. ಯಾಕೆಂದರೆ ಆ ಟೈಮ್ನಲ್ಲೇ ನಾವು ಜಮೀನನ್ನ ತೆಗೆದುಕೊಂಡಿದ್ವಿ, ಅದನ್ನೇನಾದರೂ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಇಲ್ಲಿ ಬಂದು ವ್ಯವಸಾಯನ ಮಾಡ್ತಾ ಇದ್ವಿ. ಜೊತೆಗೆ ವ್ಯವಸಾಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಅನ್ನೋ ಒಂದು ದೃಷ್ಟಿಲಿ ಈ ಒಂದು ಬೆಳೆಗಳನ್ನೆಲ್ಲ ಅಂತರ್ ಬೆಳೆಗಳು, ಒಂದು ಸಮಗ್ರ ಕೃಷಿ ಪದ್ಧತಿ ಈ ಥರ ಅಳವಡಿಸ್ಕೊಂತ ಬರ್ತಾ ಇದ್ದಾಗ ನಮಗೆ ಕೃಷಿ ಇಲಾಖೆಯಿಂದ ಮತ್ತು ಆತ್ಮ ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ವಿಭಾಗದಲ್ಲೂ ಶ್ರೇಷ್ಠ ಕೃಷಿಕ ಅನ್ನೋ ಒಂದು ಪ್ರಶಸ್ತಿ ಪದವಿ ಈ ಥರದ್ದೆಲ್ಲ ಒಂದು ಪ್ರೋತ್ಸಾಹ ಸಿಕ್ಕಿದಾಗ ನಾವು ತುಂಬ ಖುಷಿಪಟ್ಟು ಈ ಒಂದು ವ್ಯವಸ್ಥೆನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಶ್ರೋತೃಗಳ, ಇಷ್ಟೊತ್ತು ಮಳವಳ್ಳಿ ತಾಲೂಕು ಮಾರೆಹಳ್ಳಿಯ ಪ್ರಗತಿಪರ ಕೃಷಿಕ ಜೆ ನಾಗರಾಜ ಮೂರ್ತಿಯವರ ಮಾತನ್ನು ನೀವು ಕೇಳಿದ್ದೀರಿ. ಇರುವಂತಹ ಒಂದು ಭೂಮಿಯನ್ನು ಭಾಳ ವ್ಯವಸ್ಥಿತವಾಗಿ ಬಳಕೆ ಮಾಡಿಕೊಂಡು ಒಂದಕ್ಕೊಂದು ಪೂರಕವಾಗಿರೋ ಥರ ಕೋಳಿ ಸಾಕಣೆ ಆಗ್ಬೋದು, ಮೇಕೆ ಸಾಕಣೆ ಆಗ್ಬೋದು, ಜೊತೆಯಲ್ಲಿ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಮಾಡೋದಕ್ಕೆ ನಾಟಿ ಕೋಳಿ ಸಾಕಣೆ ಮಾಡಿದ್ದಾರೆ, ಬಾತುಕೋಳಿ ಇದೆ, ಪ್ರಾಣಿ ಹಾಗೂ ಪಕ್ಷಿಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಜೊತೆಗೆ ಸಸ್ಯ ವೈವಿಧ್ಯ ಸಹ ಇಲ್ಲಿದೆ. ಒಂದು ಆರೋಗ್ಯಯುಕ್ತವಾದ ಒಂದು ಪರಿಸರದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಇದು ಒಂದು ಮಾದರಿ ಆಗಲಿ ಅನ್ನೋದು ನಮ್ಮ ಆಶಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದೀರಿ ನಾಗರಾಜ್ ಮೂರ್ತಿಯವರು, ಅದಕ್ಕಾಗಿ ನಮ್ಮ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್, ಧನ್ಯವಾದಗಳು. ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮಳವಳ್ಳಿ ತಾಲೂಕು ಮಾರೇಹಳ್ಳಿ ಗ್ರಾಮದ ಕೃಷಿಕ ಜೆ ನಾಗರಾಜ ಮೂರ್ತಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೂರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ್ಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೇನು ಪಂಚಾಯತಿಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲಸ ಕೊಡ್ತಾರ, ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ವು, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಈಗ ಜನಪದ ಗೀತೆ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಅಹಮಾಳೆಲ್ಲ ಗಮ್ಮೆಂದಿತು. ಸುದರಿ ಮ್ಯಾಲೆ ಚಲ್ಲಿದರು ಮಲ್ಲ ಕಂಬಿಗೆಯ ಬಣ ಸುಗರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಗರ್ಗೆ ಚಿಗುರಾವು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಪರಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಬಳಿಗೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸುದರಿ ಮ್ಯಾಲೆ ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಮಲ್ಲಿಗೆಯ ಓ ಚೆಲ್ಲಿದರು ಜನಪದ ಗೀತೆಯನ್ನು ಕೇಳಿದಿರಿ.